ಹವ್ಯಾಸದಲ್ಲಿ ತತ್ವಪದಗಳನ್ನು ಜೊತೆಗೆ ಬಯಲಾಟದ ಒಂದು ನಾಟಕಗಳನ್ನು ಹಲವಾರು ತಾಲೂಕುಗಳಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಮಾಸ್ತರ್ ಅಂತೇಳಿನೇ ಇವರು ಪರಿಚಿತರು. ಸಾಕಷ್ಟು ಕೃಷಿಯನ್ನು ಮಾಡಿದ್ದಾರೆ, ಜೊತೆಗೆ ಒಂದು ಪೌರಾಣಿಕ ಕಥೆಗಳನ್ನು ಈ ಒಂದು ಬಯಲಾಟದ ಮೂಲಕ ಗ್ರಾಮೀಣ ಭಾಗದಲ್ಲಿ ಇವರು ಪರಿಚಯವನ್ನು ಮಾಡಿಕೊಂಡು ಇವರು ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳು ಜೊತೆಗೆ ಈ ಬಯಲಾಟ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ, ಅವರು ಯಾವ ರೀತಿಯಾಗಿ ಬಯಲಾಟಗಳನ್ನು ಪ್ರಚುರ ಮಾಡಿದರು ಎಂಬಂತಹ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ರಂಗಪ್ಪ ಅವರೇ, ತಾವು ಕೃಷಿಕರು, ಬಯಲಾಟದ ಮಾಸ್ತರ್ ಅಂತ ಹೇಳಿ ನಿಮ್ಮನ್ನೆಲ್ಲರೂ ಕರೀತಾರೆ, ನಿಮ್ಮ ಮೂಲ ಯಾವ ಊರು, ಜೊತೆಗೆ ಏನು ಓದಿರಿ? ಮೂಲ ಇದೆ ತಡ್ಕಲ್ ರೀ, ನಮ್ದು ಊರು 4ನೇ ಕ್ಲಾಸ್ ಒಂದು 2-3 ಪಾಠ ಮಾಡಿವಿ, 4ನೇ ಕ್ಲಾಸ್ ಮುಗಿದಿಲ್ಲ ರೀ ನಮ್ದು, ಅದಕ್ಕೆ ಅನಿಸಿಟ್ಟಿವಿ. ಏನೋ ತೊಂದರೆ ಯಾವಾಗ ಅಲ್ಲಿಗೆ ಬಿಟ್ಟುಬಿಟ್ಟಿವಿ, ಬಿಟ್ಟು ಮತ್ತು ಬೇರೆ ಕೆಲಸ ಮಾಡ್ಕೊಂತ ಇದ್ವಿ. ಆಮೇಲೆ ಮತ್ತೆ ಭಜನೆ ಹಾಡೋದು ಊರಾಗ ಇದೇ ಗುಡಿಯಲ್ಲಿ, ಮಾರುತೇಶ್ವರ ಗುಡಿಯಲ್ಲಿ ಭಜನೆ ನಡೀತಿತ್ತು, ಅಲ್ಲೇ ಹೋಗಿ ಕುಂದ್ರದು ಹಾಡೋದು ಎಲ್ಲ ಮಾಡ್ತಿದ್ವಿ. ಆಡ್ತಾ ಆಡ್ತಾ ಮತ್ತು ಆಮೇಲೆ ಬಯಲಾಟ ಕಲ್ತಾರೆ, ಅದನ್ನು ಸ್ವಲ್ಪ ನೋಡಿದ್ವಿ, ನೋಡಿ ಇದನ್ನು ಕಲಿಬೇಕು ನಾವು ಅಂತೇಳಿ ಮಾಡಿದ್ವಿ. ಆಮೇಲೆ ನಮ್ಮೂರಿಗೊಬ್ಬರು ಸುಂಕೈ ಮಾಸ್ಟರ್ ಅಂತೇಳಿ ಬಂದಿದ್ರು, ಅವ್ರ ಕೈಯಾಗಿ ನಾವು ತರಬೇತಿ ತಗೊಂಡು ಬಯಲಾಟ ನಿರ್ದೇಶನ ಮಾಡೋದು. ನಿಮ್ಮದು ಕೃಷಿ ಕುಟುಂಬ, 4ನೇ ಕ್ಲಾಸ್ ಓದಿದ ಮೇಲೆ ಬಯಲಾಟದ ಕಡೆ ಯಾಕೆ ಬಂತು, ಮತ್ತು ಒಕ್ಕಲ್ತನ ಹೇಗೆ ನಡೀತಿತ್ತು ಅವಾಗ? ಅದ್ರ ಮೇಲೆ ಹಾಡೋದಂತಂದ್ರೆ ಅಷ್ಟು ನಮಗೆ ಭಾಳ ಮನೋರಂಜನೆ ಇತ್ತು ರೀ. ಕೆಲಸ ಕಡಿಮೆ ಆದ್ರೆ ತಿಂತಲ್ಲ ಹಾಡ್ಬೇಕಂಬದು ಅವೇಶನೇ ಭಾಳ ಇತ್ತು ನಮಗೆ. ದಾಸರ ಪದಗಳೆಲ್ಲ ಇಂಥವೆಲ್ಲ ಭಾಳ ಆಡ್ತಿದ್ವಿ ನಾವು ಮೊದಲು. ಚಲೋ ಆಡ್ತಾನೆ ಹುಡುಗ ಪಾರು ಚಲೋ ಆಡ್ತಾನೆ ಅಂದ್ಗಳೇ ನಮಗೆ ಸ್ವಲ್ಪ ಹುಮ್ಮಸ್ಸು ಬಂದಂಗೆ ಆಯಿತು. ಹಾಡ್ತಿದ್ವಿ, ಅಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ವಿ ರೀ, ಜಾತ್ರೆಗೆ ಹೋಗ್ತಿದ್ವಿ, ಚಲೋ ಆಡ್ತಾನೆ ಅಂದ್ಬಿಡ್ತು, ಮತ್ತು ಇನ್ನೊಂದು ಊರವ್ರ ಕಸ್ತಾರೆ, ಹಿಂಗಾಗಿ ನಮ್ದು ಬೆಳೆದ್ಬಿಡ್ತು. ಮಂದಿನೂ ಭಾಳ ಸಹಾಯ ಮಾಡಿದಾರೆ ನಮಗೆ ಅವರು ಇವರು. ಮಾಡ್ತಾ ಮಾಡ್ತಾ ಮಾಡ್ತಾ ಮುಂದಾದ್ಮೇಲೆ ಇನ್ನು ಮತ್ತೆ ನಾಗಣ್ಣ ಸಾವುಕಾರ ಕಾನೆ ಹಾಳು ಅಂತ ಹೇಳಿ ಬರು ಸುಮ್ಮನೆ ನಾಗಣ್ಣ ಸಿಕ್ಕರು ಅವ್ರು ನಮಗೆ. ಅವರು ನಮಗೆಲ್ಲ ತಮ್ಮ ಅಧ್ಯಾತ್ಮದ ಬಗ್ಗೆ ತಿಳಿಸಿ ಈ ಥರ ಆಡಬೇಕು ಈ ಥರ ಇರಬೇಕು ಅಂತೇಳಿ ಎಲ್ಲ ಹೇಳಿದ್ರು. ಅವರ ಸಹವಾಸ ಮಾಡಿದ ನಂತರ ಮತ್ತೆ ಪುರಾಣಗಳು ಸಮೇತ ಓದಕ್ಕೆ ನಾವು ಸ್ಟಡಿ ಆದ್ವಿ. ಈಗ 4ನೇ ಕ್ಲಾಸ್ ಓದಿ ಮತ್ತೆ ಮುಗಿಸ್ಲಿಲ್ಲ ಅಂತ ಹೇಳಿದ್ರಿ, ಓದು ಬರಹ ಬರ್ತದ ಅಭ್ಯಾಸ ಬರೆಯಕ್ಕೆ ಬರ್ತಿಲ್ಲ ರೀ. ಆಮೇಲೆ ಇತ್ತೀಚೆಗೆ ನಾಟಕಗಳು ಯಾವಾಗ ನಾವು ಬಯಲಾಟ ದೊಡ್ಡ ದೊಡ್ಡ ಕಲ್ಸಕ್ಕೆ ಹೋದೇವು ಮಾತು ಬರಲೇಬೇಕಾಯ್ತು ಪಾತ್ರದಾರಿಗೆ ಕಲ್ಸಕ್ಕೆ. ಅದು ಬರ್ತೇ ಬರ್ತೇ ಬರ್ತೇ ರೂಢ ಆಗಿ ಈಗ ಬರ್ತಾ ಇದ್ದೇವೆ. ಹೋದಂತೂ ಮತ್ತಿಟ್ಟು ಭಾಳ ರೂಢಾಗಿದ್ರಿ. ಈಗ ರಂಗಪ್ಪ ಅವರೇ, ಕೃಷಿ ಕುಟುಂಬದಿಂದ ಬಂದು ಗ್ರಾಮೀಣ ಭಾಗದಲ್ಲಿ ಬಯಲಾಟಗಳನ್ನು ಕಲಿಸ್ಕೊಂತ ನೀವು ಮಾಸ್ತರ್ ಅಂತ ಹೇಳಿ ಪ್ರಚುರ ಆದಿರಿ, ಸಾಕಷ್ಟು ವ್ಯಕ್ತಿಗಳಿಗೆ ನೀವು ವೇದಿಕೆಯನ್ನು ಕಲ್ಪಿಸಿಕೊಟ್ರಿ, ನೀವುಗಳು ಕೂಡ ಬೆಳೆದಿರಿ. ಈಗ ತಾವು ಮೂಲತಃ ನಾವು ಮೊದಲಿಗೆ ಕೃಷಿ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ನಿಮ್ದು 8 ಎಕರೆ ಭೂಮಿ ಇದೆ? ನಮಗೆ 9 ಎಕರೆ ಭೂಮಿ ಇದ್ರಿ. ಅಂದರೆ ಪೂರ್ವಜಿಕರ ಆಸ್ತಿ 9 ಎಕರೆ ಐತ್ರಿ. ನಾವು 5 ಮಂದಿ ಅಣ್ಣ ತಮ್ಮ. ನಾವು ಏನು ಹಾಕ್ತಿದ್ರಿ ಅವಾಗ ನಿಮ್ಮ ಭೂಮಿ, ಅವಾಗಿನ ಒಕ್ಕಲ್ತನ ಹೇಗಿತ್ತು? ಜೋಳ ಹಾಕ್ತಿದ್ರು ನಾವು, ಮತ್ತು ಬಿರಿಜೋಳ, ಹತ್ತಿ, ಹತ್ತಿ ಅವಾಗ ಬರಲಿಕ್ಕೆ ಡಿ ಸಿ ಹಚ್ಚು ಇದೆ ಅಂತೇಳಿ ಬರ್ತಾರೆ 70-75 ನಾವು ಹುಡ್ರದಾಗ. ಅವು ಹತ್ತಿ ಮಾಡ್ತಿದ್ವಿ ನಾವು, ಬೇರೆ ಹೊಲನೂ ಮಾಡ್ತಿದ್ವಿ, ಬೇರೆದ್ರ ಹೊಲನು ಕೌಲಿಗೆ ಲೀಜಿಗೆ ಪಾಲಿಗೆ ಅಂತೇಳಿ ಮಾಡ್ಕೊಂತ ಬರ್ತಿದ್ವಿ. ಅವಾಗ ನಿಮ್ದು ಕವಳಿ ಇರಲಿಲ್ಲ? ಅವಾಗ ಕವಳಿ ಇದ್ದಿಲ್ಲ ರೀ, ಅವಾಗ ಕವಳಿ ಇರ್ತಿದ್ದಿಲ್ಲ. ಏನೋ ಮನೆ ಪೂರ್ತಿ ತುಂಬ ಪೂರ್ತಿ ಸ್ವಲ್ಪ 1/2 ಎಕರೆ ಅಲ್ಲಿ ಅಲ್ಲಿ ಹರ್ಸಿದ್ರಿ. ಜೋಳನ ಹತ್ತಿ ಮೆಣಸಿನ ಗಿಡ ಜಾಸ್ತಿ ಇದ್ರು. ಈಗ DCH ಹತ್ತಿ ಅವಾಗ ಎಷ್ಟು ಬರ್ತಿತ್ತು? ಅವು ಬೇಸ್ ಬಂತಾರೆ ಅವಾಗ 20 ಗಂಟೆಲ್ಲ 15-20 ಗಂಟೆಲ್ಲ 22 ಗಂಟೆ ಅಂತ ಬಂತು. ಇತ್ತೀಚೆಗೆ ಅದು ಏನೋ ರೋಗ ಬಂದು ಯಾವುದೋ ಬೆಳೆ ನೋಡೋಣ ಅಂತೇಳಿ ಬಂತಾರೆ. ಅದು ಬಂದ ನಂತರ ತಿರುಗಿ DCH ಹತ್ತಿ ಬೆಳೆಯಲಿಲ್ಲ ರೀ. ಅದು ಆಮೇಲೆ 4 ಅಂತ ಬಂತು, ಇನ್ನೊಂದು ಯಾವುದು ವರಲಕ್ಷ್ಮಿ ಅಂತ ಬಂತು. ಅವಾಗ ಬಂದು 4 ಚೆನ್ನಾಗಿ ಬಂತಾರೆ ಇತ್ತೀಚೆಗೆ. ಮತ್ತೆ ಅವನು ಬರ್ತಾ ಬರ್ತಾ ಬರ್ತಾ ಬೆಳೆ ಹಂಗೆ ಬರಲಾರ, ಭೂಮಿ ವರ್ಗವಾಗಿಬಿಟ್ಟವು. BT ಬಂದಿದೆಯಲ್ಲ, ಇದು ಹೇಗೆ? ಈಗ ಹತ್ತಿ ಎಲ್ಲ ತೆಗೆದುಬಿಟ್ರೆ ಹತ್ತಿ ಭಾಳ ಮಾಡೋದು ಕಡಿಮೆ ರೀ. ಇವಾಗ ಜೋಳನ ಜಾಸ್ತಿ ಬೆಳಿತಾರೆ, ನಂಬರ್ ಜೋಳ ಜಾಸ್ತಿ ಬೆಳಿತಾರೆ, ನೆಲ್ಲು ಜಾಸ್ತಿ, ಹೈಬ್ರಿಡ್ ಜೋಳ, ಹೈಬ್ರಿಡ್ ಜೋಳನ ಜಾಸ್ತಿ. ಸ್ವಲ್ಪ ಇಳುವರಿ ಜಾಸ್ತಿ ಬರ್ತಾವೆ ನಾವು, ಎಕರೆಗೆ 20-25 ಗಂಟೆಲಿ 30 ಗಂಟೆಲಿ ಬರ್ತದೆ ಜೋಳ. ಅದ್ರ ಸಲುವಾಗಿ ಅದನ್ನ ಮಾಡ್ತಾರೆ. ಅಂದರೆ ಮುಂಗಾರಿಗೆ ಸೂರ್ಯಕಾಂತಿಯನ್ನು ಹಾಕೊಂಡು ಹಿಂಗಾರಿಗೆ ಜೋಳ ಮಾಡ್ಕೊತಾರೆ. ಜೋಳ ಮಾಡ್ತಾರೆ, ಹಿಂಗೆ ಜೋಳ ಮಾಡ್ತಾರೆ, ಕಡಲೆ ಬಿತ್ತಾರೆ, ಮುಂಗಾರಿ ಸೂರ್ಯಪಾನ ಹಾಕ್ತಾರೆ. ಈ ವರ್ಷ ಏನು ಚೆನ್ನಾಗಿ ಆಗಿರೋ ಸೂರ್ಯಪಾನ ಆಗೋರ್ವಲ್ಲ. ಈಗ ಭತ್ತ ಭಾಗದಲ್ಲಿ ಚೆನ್ನಾಗಿ ಬೆಳೀತದೆ, ಯಾಕೆ ನಿಮ್ಮ ಊರಲ್ಲಿ ಅಥವಾ ಈಗ ಕೊನೆ ಭಾಗ ಆಗತ್ತಾ, ಹೇಗೆ ನೀರಿನ ವ್ಯವಸ್ಥೆ ಆಗುತ್ತೆ? ನೀರಿಂದು ಸಹ ಭಾಳ ನಮಗೆ ನೀರಿಂದು ಕೊರತೆ ಐತೆ ರೀ. ನೀರಿಂದು ಇಲ್ಲ, ನೀರಿಂದು ಭಾಳ ರೇಟ್ ನಮಗೆ. ಹಾಗಾಗಿ ನಾವು ಸೂರ್ಯಪಾನ ಪಾರ್ಯಪಾನ ಹತ್ತಿ ಇಂಥವೆಲ್ಲ ಬಿತ್ತಾರೆ. ಈಗ BT ಹತ್ತಿಗೆ ಬಂದಾಗ ಮತ್ತೆ DCH ಹತ್ತಿ ಅವಾಗಿನ ಕಲ್ತವು, ಈ ಖರ್ಚು ವೆಚ್ಚ ಇಳುವರಿ ಹೇಗೆ ವ್ಯತ್ಯಾಸ ರಂಗಪ್ಪರೆ? ಅವಾಗ ಖರ್ಚು ಕಡಿಮೆ ಬರ್ತೈತೆ ರೀ, ಇವಾಗ ಎಲ್ಲ ತುಟ್ಟಿ ಆಗ್ಬಿಟ್ಟೈತೆ. ಹಾಳು ಮತ್ತು ಗಾಡಿಗಳು ಹಂಗೆ ತುಟ್ಟಿ ಆದವು, ಗೊಬ್ಬರ ಎಣ್ಣೆ ಎಲ್ಲ ಕೂಲಿ ಹಣ ತುಟ್ಟಿ ಆಯ್ತು ರೀ. ಗಿಟ್ಟದ್ರಲ್ಲಿ ಅಷ್ಟೇ ರೇಟ್ ಇಲ್ಲರಿ, ಈಗ ರೈತ್ರಿಗೆ ಭಾಳ ನುಕ್ಸಾನ ಐತೆ. ಈಗ ಉಳಿದ್ರೆ ಏನು ಸುಮ್ಮನೆ ಮಾಡ್ಬೇಕು ಮಾಡ್ತಾರೆ ಅಷ್ಟೇ, ರೈತ್ರಿಗೆ ಕಷ್ಟ ಐತೆ ಭಾಳ. ಹೈಬ್ರಿಡ್ ಜೋಳ ಇದು ಎಕರೆಗೆ ಎಷ್ಟು ಬರ್ತದೆ ಕ್ವಿಂಟಲ್? ಬರ್ತದೆ 20-25 ಕ್ವಿಂಟಲ್ ಬರ್ತೈತೆ. ಬಿಳಿ ಜೋಳ ಹಾಕಲ್ಲ ನಿಮ್ಮ ಭಾಗದಲ್ಲಿ? ಕಡಿಮೆ ಬರ್ತದೆ ಅದು, ಅದ್ರಲ್ಲೇ ಹಾಕೋದಲ್ಲ. ಸ್ವಲ್ಪ ರೇಟ್ ಮಾಡ್ತಾವಲ್ರು, ಇಳುವರಿ ಜಾಸ್ತಿ ಬರ್ತಾ, ಅದು ಭಾಳ ಬರಲ್ಲ, ಅದು 7-8 ಕ್ವಿಂಟಲ್ ಬರಲ್ಲ ಅದು ಬಿಳಿ ಜೋಳ ಎಕರೆಕ್ಕೆ. ಈಗ ನಿಮ್ಮ 9 ಎಕರೆ ಭೂಮಿಯಲ್ಲಿ ನೀವು ಇಷ್ಟೆಲ್ಲ ಒಕ್ಕಲ್ತನ ಮಾಡಕತ್ತೀರಿ, ಮುಖ್ಯವಾಗಿ ನೀವೇನು ಹಾಕೊಂಡ್ರಿ ಈ ವರ್ಷ? ಈ ವರ್ಷ ಒಂದು ಜೋಳನ ಹಾಕಿವ್ರಿ, ಮೊದಲು ಸೂರ್ಯಪಾನ ಹಾಕಿವ್ರಿ, ಜೋಳ ಹಾಕಿವ. ಸೂರ್ಯಪಾನ 8 ಎಕರೆ ಹಾಕಿದ್ರೆ ಎಷ್ಟು ಬಂತು ಇಳುವರಿ? ಇಳುವರಿ ಭಾಳ ಬಂದಿರೋ ಸ್ಥಾನ ಆಗಿಬಿಟ್ಟಾರೆ. ಅವರು ಕಣ ಮಾಡೋಕೆ ನಾವು ಇದ್ದಿಲ್ಲ, ಎತ್ತಬೇಕು ತಿರುಗಲಿಕ್ಕೆ ಅಂತ ಹೋಗೋರು ತವರ ಮಾಡಿರ್ತಾರೆ ನಮ್ಮ ಅಣ್ಣರು. ಈ ಸಲ ಚೆನ್ನಾಗಿ ಸಿಕ್ಕಿದೆ ರೇಟ್ ಅಂತ ಹೇಳ್ತಾರೆ ಸೂರ್ಯಪ್ಪನ. ಸಿಕ್ಕದೆ ಕೆಲವೊಂದು ಸಿಕ್ಕಿದ್ರೆ ಕೆಲವೊಬ್ರು ಸಿಕ್ಕಿಲ್ಲ, ಮೊದಲು ಬಂದು ಇಳುವರಿ ಚಲೋ ಬಂದವ, ಇಂದ್ಲಿವೆಲ್ಲ ಸ್ವಲ್ಪ ಇದಾಗ್ಯವ, ರೇಟ್ ಮೊದಲು ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ಡೌನ್ ಆಯ್ತು ರೀ. ಸೂರ್ಯಪ್ಪನಾಗ ಖರ್ಚು ಭಾಳ ಕಡಿಮೆ ಅಂತಾರೆ, ಹೌದು ರಂಗಪ್ಪರೆ? ಖರ್ಚು ಏನು ಕಡಿಮೆ ಅದು, ಬೇಸ ಈ ವರ್ಷ ಏನು ಲಾಭ ಆಗ್ಯವ, ಆದಾಗ ಆಗಲು ಚಲೋ ಆಗ್ಯವ್ರು, ಚೆನ್ನಾಗಿ ಬಂದವ್ರಿಗೆ ಬರಲ್ಲದವ್ರಿ, ಮತ್ತೆ ಕಡಿಮೆ ಆಗ್ಯವರು. ಸೂರ್ಯಪ್ಪನ ತಕೊಂಡು ಜೋಳ ಚಲೋ ಬರ್ತಾ? ಚಲೋ ಬರ್ತೈತೆ. ಸೂರ್ಯಪ್ಪನ ತಕೊಂಡು ಕೆಲವೊಬ್ರು ಕಡಲೆ ಹಾಕ್ತಾರೆ, ಅದು ಕಡಲೆ ಹಾಕಿದ್ರೆ ಚಲೋ ಅಂತೀರ ಅಥವಾ ಈ ಹೈಬ್ರಿಡ್ ಜೋಳ ಹಾಕಿದ್ರೆ ಚಲೋ ಅಂತೀರಿ? ಆಯಾ ಭೂಮಿ ಮೇಲೆ ಓದ್ತಾರೆ, ಭೂಮಿ ಸ್ವಲ್ಪ ಬಿರುಸು ಭೂಮಿ ಇತ್ತಂದ್ರೆ ಜೋಳನ ಬಿತ್ತಾರೆ, ಮಿದು ಇತ್ತಂತಂದ್ರೆ ಎಣ್ಣೆ ನೆಲ ಅಂತಂದ್ರೆ ಕಡಲೆ ಬಿತ್ತಾರೆ. ಕಡಲಿಗೆ ನೆಲ ಮಿದು ಇರ್ಬೇಕು ರೀ, ಅಂದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಕೆಲವೊಬ್ರು ಏನಂತಾರೆ, ಸೂರ್ಯಪ್ಪನ ಹಾಕ್ಬಿಟ್ರೆ ಭೂಮಿ ಎಲ್ಲ ಫಲವತ್ತತೆ ಹೋಗ್ಬಿಡ್ತದ, ಎಳ್ಕೊಂಬಿಡ್ತದ, ಬೇರುಗಳು ಒಳಗೆ ಹೋಗ್ತಾವ, ಭೂಮಿ ಹಾಳಾಗ್ತದೆ ಅಂತ ಹೇಳ್ತಾರೆ. ಅದೇನು ಅಂತಾರೆ, ಮತ್ತೆ ಹಂಗೆ ಬಿತ್ತಾರೆ, ಮತ್ತೆ ಕಂಡು ಕಟ್ಟಿಗೆನ ಸುಟ್ಬಿಡ್ತಾರೆ ಹೇಗೆ, ಅಥವಾ ಏನಾದರೂ ಒಳಗಡೆ ಪುಡಿ ಮಾಡಿ ಒಳಗೆ ಮಿಕ್ಸ್ ಮಾಡ್ತಾರೆ ಭೂಮಿಗೆ? ಸುಡ್ತಾರೆ ಗದ್ದಲಿ ಪದ್ಯ ಚರಿದ್ನಪ್ಪ ಅಂದ್ರೆ ಅದು ಪಡ್ಲಾರ ಹೊಡೆದ್ಬಿಡ್ತಾರೆ, ಬೇರೆ ಏನೇನು ಹೊರಪೇಕ್ ಮಾಡ್ರಂದಪ್ಪ ಅಂದ್ರೆ ಅದನ್ನೆಲ್ಲ ಆಸೆ ಸುಡ್ತಾರೆ. ಮೆಣಸಿಕಾಯಿ ಹಾಕ್ತೀವಿ ಅಂತ ಹೇಳಿದ್ರೆ ಮೆಣಸಿಕಾಯಿ ಎಷ್ಟು ಹಾಕ್ತಾರೆ? ಮೆಣಸಿಕಾಯಿ ಹಚ್ಚ ಈಗ ಬರೋದು ಇಳುವರಿ ಗಿಡಗಳು ಕಡಿ, ಅವು ಮೆಣಸಿನ ಗಿಡ ಬಂದು ಇಳುವ ಅದು ಕಟ್ಟಿ ಬಂದು ಒಣಗಿಸೋದು, ಈಗ ಬಿಟ್ಬಿಡ್ರಿ ನಮ್ಮ ಭಾಗದಲ್ಲಿ ಇಲ್ಲಾಂದ್ರೆ ಮೆಣಸಿನಕಾಯಿ ಇಲ್ಲ. ಬಿಡಿ ಬಂದ್ಬಿಡ್ತೀವಿ, ಸಿಡಿ ಬಂತು ಇಲ್ಲರಿ, ಸಿಡಿ ಬಂದ ಸಲಿಗೆ ಮೆಣಸಿನಕಾಯಿ ಹಚ್ಚದ ಬಿಟ್ಬಿಡ್ರಿ, ನಾವು ದಾಣಿಗೆ ತರ್ತಾರೆ ಇಲ್ಲಿ ನಮ್ಮಲ್ಲಿ ಎಲ್ಲ ಹಚ್ಚೋದಿಲ್ಲ. ನಿಮ್ಮ ಭಾಗದಲ್ಲಿ ನಿಮ್ಮ ಈ ತಡಕಲ್ ಭಾಗದಲ್ಲಿ ಭಾಳ ಹಾಕ್ತಿದ್ರೆ ಮೊದಲು? ಭಾಳ ಹಾಕ್ತಾರೆ, ಭಾಳ ಹಾಕ್ತಾರೆ, ಭಾಳ ಭಾಳ ಹಾಕ್ತಾರೆ ಮೆಣಸಿನಕಾಯಿ. ರೇಟು ಚೆನ್ನಾಗಿದೆಯಲ್ಲ ಮೆಣಸಿನಕಾಯಿ, ಇಲ್ಲಿ ಒಣಮೆಣಸಿನಕಾಯಿ ಚಲೋ ಬೆಳೀತಾರೆ? ಇಳುವರಿ ಬರೋದಿಲ್ಲ ರೀ, ಬೇರೆ ಬೇರೆ ಭಾಗದಾಗ ಬರ್ತಾವೆ ಇಳುವರಿ, ಇಲ್ಲಿ ಬರೋದಿಲ್ಲ ನಮ್ಮಲ್ಲಿ ಬರೋದಿಲ್ಲ ಮೆಣಸಿನಕಾಯಿ. ಮನೇಲಿ ಒಕ್ಕಲ್ತನ ಮಾಡೋಷ್ಟು ಜನ ಇದ್ದಾರೆ, ಮತ್ತು ಈ ಒಂದು ದನ ಕರು ಹೈನ ಹೇಗೆ ಆಕಳು ಎಮ್ಮೆ? ದೇವ್ರ ದನ ಒಂದು ಎರಡು ಎತ್ತದೇವ್ ತಮ್ಮನವು, ಒಂದು ಆಕಳು ಐತೆ ನಮ್ಮ ಅಣ್ಣದೊಂದು ಆಕಳು ಎತ್ತದೇವ, ಕುರಿ ಪರಿ ಮಾಡ್ಕೊಂತಾರೆ ಅವ್ರ ಉದ್ಯೋಗ ಅವ್ರು ಮಾಡ್ತಾರೆ, ನಮ್ಮ ಉದ್ಯೋಗ ನಾವು ಮಾಡ್ತೇವೆ. ಅದ್ರದಾಗ ಜಾಸ್ತಿ ಒಕ್ಕಲ್ತನ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ ನೀವು? ಈಗಂತ ತಿರ್ಗಂದು 7-8 ವರ್ಷ ಇದ್ದಾರೆ ಪೂರ ಆ ಕಡೆ ಇಲ್ರಿ ನಾವು. ಬಯಲಾಟ ನೀವು ರಂಗಭೂಮಿ ಕಡೆ ಹೋಗ್ಬಿಟ್ರಿ? ಹೋಗೋದ ಊರ ಅಲ್ಲಿ ಕರ್ಕೊಂಡು ಅವ್ರಿಗೆ ಇಲ್ಲಿಗೆ ಇವರು ಅಂತೇಳಿ ಹೋಗೋದು ಹೋಗೋದೆ ನಾವು. ಆಯ್ತು, ಒಂದು 2-3 ಪುರಾಣ ಬಂದ್ಬಿಡ್ತಾವ್ರಿ, ಪುರಾಣ ಓದಕ್ಕೆ ಹೋಗ್ಬಿಡ್ತೀವಿ, ಮತ್ತು ಆ ನಾಟಕ ಕಲ್ಸಕ್ಕಂತ ಒಂದು 2-2 ತಿಂಗಳಂತ ನಿರ್ದೇಶನ ಮಾಡ್ಬೇಕು, ಹಂಗೆ ಸುಲಭ ಬರೋದಿಲ್ಲ ಅಷ್ಟು ಸುಲಭ ಅದು, ಮತ್ತು 2-3 ನಾಟಕ ಕಲ್ಸೈತೆ ಒಂದು ವರ್ಷ ಅಲ್ಲಿಗೆ ಹೋಗ್ತಾರೆ. ತಾವುಗಳು ರಂಗಪ್ಪ ಅವರು ಬಯಲಾಟ ಅಕಾಡೆಮಿ ಸದಸ್ಯರಿದ್ದೀರಿ, ನಿಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಅಕಾಡೆಮಿ ಇದೆ, ಸದಸ್ಯರಿದ್ದೀರಿ, ಹೇಗೆ ಅನಿಸುತ್ತೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಕಲೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ, ಅವಾಗಿನ ಕಾಲದಲ್ಲಿ ಹೇಗಿತ್ತು ಇದಕ್ಕೆ ಪ್ರತಿಕ್ರಿಯೆ, ಅದರ ಉತ್ಸಾಹ? ಅವಾಗ ಉತ್ಸಾಹ ಭಾಳ ಇತ್ತು, ಈಗಂತ ಏನಿಲ್ಲ, ಅದು ನಶಿಸಿ ಹೋಗ್ತು ರೀ, ಹೋಗಿಬಿಡೋದು ಭಾಳ ಇಲ್ಲ ಹಳ್ಳಿಗಳಾಗ ಅಲ್ಲೆಲ್ಲ ಇದಾವ. ಈಗಂತೂ ಹೊಸ ಮಂದಿ ಯಾರೋ ಇದನ್ನು ನಿರ್ದೇಶನ ಮಾಡೋಂಥವ್ರು ತಯಾರು ಆಡ್ತಾರಪ್ಪ ಅಂತಂದ್ರೆ ಒಂದು ಚಾಪಿ ಹಾಕ್ಕೊಂಡು ಮೊದಲ ಜಗ್ಗ ಇಟ್ಕೊಂಡು ಕೂತಿರ್ಕೊತಿದ್ರು, ಹೊತ್ತು ಮಳಿಗೆ ಬಂದು ಹಾಕ್ತಾರೆ ವರ್ಷ ಚಾಪಿಗಳು ನೋಡಕ್ಕೆ. ಈಗೆಲ್ಲರೂ ಬರೋದಿಲ್ಲ, ಟಿವಿ ಪಾವ ಎಲ್ಲ ಮಧ್ಯಮ ಬಂದು ಎಲ್ಲ ಹಾಳಾಗಿಬಿಟ್ಟವು. ಆದರೆ ಅದು ಗಂಡು ಕಲೆ, ಅದು ಕಲೆ ಕಡೆ ಗಂಡು ಕಲೆ, ಎಲ್ಲ ಕಲೆಗಳಲ್ಲಿ ಗಂಡು ಕಲೆ. ಅದು ಎಲ್ಲರೇ ತಮ್ಮ ನಿರ್ದೇಶನದಲ್ಲಿ ಎಷ್ಟು ಬಯಲಾಟದ ಒಂದು ಪ್ರಯೋಗಗಳು ನಡೆದವೆ ನಾಯಕತ್ವದಲ್ಲಿ? 87-93 ಪ್ರಯೋಗ ಆಗ್ಯವ್ರು, ಒಂದೊಂದು ಡಬಲ್ ಅಂದ್ರೆ ಜಾಸ್ತಿ ಆಗಿರ್ಬೋದು. ಅದೇ ಎಲ್ಲ ದಾಸ್ಮೇಲೆ ಭಾಳ ಇದೇವು ನಮ್ಮಲ್ಲಿ, ಎಲ್ಲ ತೆಗೆದಿಡಂತ ತೆಗೆದಿಟ್ಟಿವಿ ರೀ, ಅದರಿಂದ ಒಂದು ಮಾಸಾಸನ ಅಂತೇಳಿ ಬೇಕಾಯ್ತು ನಮಗೆ, ತೆಗೆದಿಟ್ಟಿವಿ ಭಾಳ ಇದಾವೆ. ಈಗ ರಾಯಚೂರು ಜಿಲ್ಲೆ ಇಲ್ಲದ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಪ್ರಯೋಗಗಳನ್ನು ಮಾಡಿದ್ರೆ? ದೇವದುರ್ಗ ತಾಲೂಕ್ನೇ ಮಾಡಿವಿ, ಲಿಂಗಸೂರು ತಾಲೂಕ್ನೇ ಮಾಡಿವಿ, ಆಂಧ್ರದಾಗ ಮಾಡಿವಿ, ಸಿಂಧನೂರು ತಾಲೂಕು, ಗಂಗಾವತಿ, ಅಲ್ಲಿ ಕೊಪ್ಪಳ. ಯಾವ್ಯಾವ ವಿಷಯಗಳ ಮೇಲೆ ಯಾವ್ಯಾವ ಪ್ರಯೋಗಗಳನ್ನು ಮಾಡಿದಿರಿ? ರತಿಕಲ್ಯಾಣ ಅಂತ ಮಾಡಿರಿ, ರತಿಕಲ್ಯಾಣ ಭಾಳ ಮಾಡಿ ಪ್ರಯೋಗ ನಾವು. ರತಿಕಲ್ಯಾಣ ಅದು ಭಾಳ ಜನರಿಗೆ ಭಾಳ ಹಿಡಿಸ್ತೈತೆ, ಅದು ಹಾಸ್ಯ ಅವೆಲ್ಲ ಒಂದು ರಸಿಕತೆ, ರಸಿಕತೆ ಒಂದು ಮನೆ ಕುಟುಂಬದ ವಾತಾವರಣ, ಮತ್ತು ಒಂದು ಹೆಣ್ಣು ಗಂಡು ಕೊಡೋದು ಸಮಗಮ ನಡೀತದೆ ಅದರಲ್ಲಿ, ಸಾಮರಸ್ಯ ಮುಖ್ಯ, ಅದು ಮುಖ್ಯ. ಅದು ಕನಕಾಂ ಕಲ್ಯಾಣ, ರತಿಕಲ್ಯಾಣ ಭಾಳ ಆಡ್ಸೀವಿ ನಾವು, ರತಿಕಲ್ಯಾಣ ಆಡ್ಸೀವಿ, ಹೈರಾವಣ ಮೈರಾವಣ ಅಂತ ರಾಮಾಯಣದಾಗ ಅದು ಆಡ್ಸೀವಿ, ಇಂದ್ರಜಿತ್ ಕಾಳಗ ಅಂತ ಆಡ್ಸೀವಿ, ಮತ್ತು ರಾಮಾಯಣ ಮಹಾಭಾರತದ ಕಥೆಗಳನ್ನು ಆಧರಿಸಿದಂಥ ನಾಟಕಗಳು ಭಾಳ ಮಾಡಿರಿ, ಲವಕುಶ ಮಾಡಿವ್ರಿ, ಹೈರಾವಣ ಮೈರಾವಣ, ಇಂದ್ರಜಿತ್ ಕಾಳಗ ಇಂಥವೆಲ್ಲ ಮಾಡಿವಿ, ಮತ್ತು ವೀರಾಭಿಮಾನಿ ಮಾಡಿವ್ರಿ, ಸುಭದ್ರ ಕಲ್ಯಾಣ ಅಂತ ಮಾಡಿವಿ, ಕನಕಾಂ ಕಲ್ಯಾಣ ಅಂತ ಮಾಡಿವಿ, ಇದು ಸುಂಭಾನು ಶುಭರ್ವಾದ, ಮಧುಕೈಟರ್ವಾದ, ದೇವಿಗಾದ್ರೆ ಮೂರು ಚರಿತ್ರೆ ಬರ್ತಾರೆ, ಮಹಿಷಾಸುರ ಅವಂತೂ ಸಾಕಷ್ಟು. ಈ ಒಂದು ಬಯಲಾಡ್ಬೇಕಪ್ಪ ಅಂತಂದರೆ ಪೂರ್ತಿ ರಾತ್ರಿ ಒಂದು ಕತೆ ಹೋಗ್ತೈತಾ ಹೇಗೆ? 8-9 ಚಾಲು ಮಾಡ್ತಪ್ಪ 6 ಗಂಟೆಗೆ ಮುಗಿತೈತಿ ಅದು ದೊಡ್ಡ ಕತೆ. ಒಂದು ಬಯಲಾಟದಲ್ಲಿ ಒಂದು ಪ್ರಯೋಗ ಮಾಡ್ಬೇಕಪ್ಪ ಅಂತಂದರೆ ಈಗ ಎಷ್ಟು ಕಲಾವಿದರು ಬೇಕಾಗ್ತಿತ್ತು ಅವಾಗ? ಒಂದು 15-16 ಜನ ಕಲಾವಿದರು ಬೇಕಾಗ್ತಾರೆ, ಒಂದು ದೊಡ್ಡ ಆಟ ಮಾಡ್ಬೇಕಾದ್ರೆ ಒಂದು 16 ಜನ ಕಲಾವಿದರು ಬೇಕಾಗ್ತಾರೆ, ಸಣ್ಣ ಪಾತ್ರ ಬಂತು ದೊಡ್ಡ ಪಾತ್ರ ಬಂತು. ಈ ಮಹಿಳೆಯರ ಕಲಾವಿದರು ಅವಾಗ ಹೆಂಗೆ ಮಾಡ್ತಿದ್ರು ಅವಾಗ? ಮತ್ತು ಅವಾಗ ಪುರುಷರನ್ನು ಸ್ತ್ರೀ ಪಾತ್ರ ಮಾಡ್ತಿದ್ರು, ಪುರುಷರನ್ನ ಮಾಡ್ತಿದ್ರು, ನಾವು ಪುರುಷರನ್ನ ಭಾಳ ಆಡ್ಸೀವಿ, ಸ್ತ್ರೀ ಅಂತಂದ್ರೆ ಕಡಿಮೆ. ಗಂಡ್ಮಕ್ಳು ಹುಡ್ಕೋತಿದ್ರು, ಗಂಡ್ಮಕ್ಳು ಹುಡ್ಕೋತಾರೆ, ಅವ್ರಿಗೆಲ್ಲ ಡೈರೆಕ್ಷನ್ ಕಲಿಸ್ಬೇಕು ನಾವು, ಹಿಂಗೆ ಮಾಡ್ಬೇಕು, ಹಿಂಗೆ ತಿರುಗಾಡ್ಬೇಕು ಅಂತೇಳಿ ಎಲ್ಲ ನಿರ್ದೇಶನ ಮಾಡ್ತಿದ್ವಿ. ಹೆಣ್ಣು ಹೆಂಗೆ ತಿರುಗತ್ತೆ ಆ ಥರ ಎಲ್ಲ ಮಾಡ್ಬೇಕು ನಾವೆಲ್ಲ, ಕೈ ಭಾವನೆ ಹಾವಭಾವ ಮಾತಿನ ಶೈಲಿ ಎಲ್ಲ ಮಾಡ್ಬೇಕು, ಕಲಿಸ್ಕೊಡ್ಬೇಕು ನಾವು ಅವರಿಗೆ. ಈಗ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ರಂಗಭೂಮಿ, ಇದು ಒಂದು ಬಯಲಾಟ, ಇವೆಲ್ಲ ನಶಿಸಿ ಹೋಗ್ತಾ ಇದೆ ಸಿನಿಮಾ ಅವೆಲ್ಲ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳು ಬಂದಾಗ ಇದು ಕಲೆ ಉಳಿಸ್ಕೋಬೇಕಪ್ಪ ಅಂದ್ರೆ ಹೆಂಗೆ ಮಾಡ್ಬೇಕು ರೀ ರಂಗಪ್ಪ ಅವರೇ? ಏನ್ರಿ ಯುವಕರು ಸಜ್ಜಾದ್ರೆ ಉಳಿತೈತೆ, ಇಲ್ಲಕಂದ್ರೆ ಉಳಿದಲ್ಲ ರೀ ಯುವಕರು ಸಜ್ಜ ನಮ್ದಂತ ಆಯ್ತಲ್ರಿ, ನಮ್ಮ ಕೈ ಮೇಲೆ ಅಂತ ಯಾರು ಸಜ್ಜಾಗಿಲ್ಲ, ಇವಾಗ ಒಬ್ರಿಗಿಬ್ರಿಗೆ ಸಜ್ಜು ಮಾಡ್ಬೇಕಂತ ರೆಡಿ ಮಾಡ್ಕಂತ ಮಾಡಿವಿ, ಏನೇನು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಅವ್ರಿಗೆ ಬದ್ಧರಂತೇನು ಯಾರು ತಯಾರಾಗಿಲ್ಲ ನಮ್ಮ ಕಡೆಗೆ. ಈಗ ರಂಗಪ್ಪ ಅವರು, ಈಗ ಒಂದು ಬಯಲಾಟ ಆಡ್ಬೇಕಪ್ಪ ಅಂತಂದ್ರೆ ಈಗ ವಾದ್ಯಗಳು ಬೇಕಾಗ್ತವೆ, ಏನೇನು ಬೇಕು ರೀ ವಾದ್ಯಗಳು? ವಾದ್ಯ ವೈಲಿನ್ ಬೇಕಾದ್ರು, ಪಿಟೇಲ್ ಅಂತ, ಮದ್ದಲಿ, ಹಾರ್ಮೋನಿಯಂ. ನಾವು ವೈಲಿನ್ ಬಾಸ ಅಲ್ರು, ಹಾರ್ಮೋನಿಯಾಗ ಕಾಸರ್ ನಾವು. ಹಾರ್ಮೋನಿಯಂ ಬೇಕು, ತಾಳ ಅಂತ ಬೇಕಾರೆ, ಅವರೊಂದು ನಾಲ್ಕೈದು ಜನ ಹಿಮ್ಮೇಳದವ್ರು ಬೇಕಾದಾರೆ, ಮದ್ದಲಿ ಬೇಕಾಗ್ತೈತೆ, ಸಾರತಿ ಅಂತ ಬೇಕಾಗ್ತಾರೆ, ಇಷ್ಟು ಮಂದಿ ಬೇಕು ನೋಡು. ಮೇಕಪ್ ಮಾಡ್ಕೊತಿದ್ರಲ್ಲ ವೇಷಭೂಷಣ, ಮೇಕಪ್ ಸ್ವಾಮಲ್ ಡ್ರೆಸ್ಗಳು, ಅವ್ರು ಬೇರೆ ಇರ್ತಾರೆ, ಅವ್ರು ಬರ್ತಾರೆ, ಅವ್ರು ರೊಕ್ಕ ಕೊಟ್ಟು ಮತ್ತೆ ಕರೆಸ್ಬೇಕಲ್ಲ. ಮೇಕಪ್ ಬಟ್ಟೆ ಇದ್ದರು ಡ್ರೆಸ್ ಇದ್ದವ್ರು ಅವ್ರು ಬಾಡಿಗೆ ತರಬೇಕು, ಬಾಡಿಗೆ ತರಬೇಕು, ಬಾಡಿಗೆ ತರಬೇಕು. ಅವ್ರು ಕನಿಷ್ಠ ಒಂದು ಎರಡು ಪ್ರಯೋಗ ಆಡ್ಬೇಕನ್ನಪ್ಪ ಅದು 18-20 ಸಾವಿರ ರೂಪಾಯಿ ಕೊಡ್ಬೇಕು ಅವ್ರಿಗೆ, ಅವ್ರಿಗೆ ಕೊಡ್ಬೇಕು. ಕಲಾವಿದರನ್ನು ಜಾಸ್ತಿ ಗೌರವದಿಂದ ಕಾಣ್ತಾ ಇದ್ರು, ಅವಾಗ ಎಲ್ಲರೂ ದೇಣಿಗೆಯನ್ನು ಕೊಡ್ತಾ ಇದ್ರು, ಚಲೋ ನಡೀತಿತ್ತು. ಅವಾಗ ದೇಣಿಗೆಗೆ ಯಾರು ಕೊಡ್ತಾರೆ ಕೇಳೋಕ್ಕಾಗೋದಿಲ್ಲ ಯಾರಿಗೆ, ಅವರವರು ಕಲೆಯನ್ನು ಮೆಚ್ಚಿ ಗೌರವ ಕೊಡ್ತಾ ಇದ್ರು, ಯಾರಿಲ್ಲದನ್ನು ಕೊಡೋರಂತ ಯಾರು ಕಂಡಿಲ್ಲ ನಮಗೆ. ಅದ್ಯಾರ ಅವರು ಇದ್ದ ಇಲ್ಲ ಅಂತ ಅನ್ನಕ್ಕೆ ಬರೋಲ್ಲ, ಅದ್ಯಾರ ಎಲ್ಲಾರು ಒಬ್ಬರು ಇದ್ದಾರೆ. ಇತ್ತೀಚೆಗೆ ಮಾಡಿದಂಥ ಒಂದು ಬಯಲಾಟ ಎಲ್ಲಿ ಮಾಡಿದ್ರಿ? ಇದು ಮೊನ್ನೆ ಇಲ್ಲಿ ಉಟುಕ್ನೂರಂಗ ಅಂತ ಮಾಡಿದ್ರು, ಮೊನ್ನೆ ಜನವರಿಯಾಗ ಜಾತ್ರೆ ಆದ ನಂತರ ಶುಂಭನಿ ಶುಂಭರವಾದಂಥ ದೇವಿ ಚರಿತ್ರೆ ಮಾಡಿದ್ರು, ಭಾಳ ಚೆನ್ನಾಗಿ ಆಡಿದ್ರು ಹುಡುಗರು. ಶುಂಭನಿ ಶುಂಭರು ರಕ್ಕಸುರ ದೇವಿಯನ್ನು ಹೇಗೆ ಸಂಹಾರ ಮಾಡ್ತಾಳೆ ಅಮ್ಮನದ್ರ ಮೇಲೆ ಭಾಳ ಚೆನ್ನಾಗಿ ಮಾಡಿದೆ. ಯಾವ್ದಾರ ಒಂದು ಪ್ರಯೋಗ ನಿಮ್ಗೆ ಒಂದು ಇಷ್ಟವಾದಂಥ ಒಂದು ಡೈಲಾಗ್ ಹೇಳ್ರಲ್ಲ ಒಂದು ಈ ಬಯಲಾಟದ್ದು? ಜಾಸ್ತಿ ಉಳಿಬೇಕಾದ್ರೆ ಭಾಳ ಕಠಿಣ ರೀ, ಬುಕ್ ನೋಡ್ಕೊಂತ ಇರ್ತೇವಲ್ಲ ಭಾಳ. ಅದರಲ್ಲಿ ನಿಮ್ಗೆ ಇಷ್ಟವಾದದ್ದು ಚೆನ್ನಾಗಿ ನಿಮ್ಗೆ ನೆನಪಿರುವಂಥದ್ದು ಹೇಳಿ. ದೇವಿ ಕತೆ ಆಡಿದ್ರು ಮೊನ್ನೆ, ಒಂದು ಇಲ್ಲಿ ಪಾಂಡುವಿಜಯ ಅಂತ ಆಡಿಸಿದ್ರು ಮರ್ಕಂದಿನಲ್ಲಿ, ಅಲ್ಲಿ ಸ್ತ್ರೀ ಪಾತ್ರಕ್ಕೆ ಹೆಣ್ಮಕ್ಳು ಧರಿಸಿದ್ವಿ, ಅವ್ರು ಹೆಣ್ಮಕ್ಳನ್ನು ಕರೆಸಿದ್ರಿ? ಹೆಣ್ಮಕ್ಳು ಕರೆಸಿದ್ವಿ, ಅವರು 40,000 ತಗೊಂಡ್ರೆ ಎರಡು ಆಟಕ್ಕೆ ಹೆಣ್ಮಕ್ಳು. ಅಂದರೆ ಇವೆಲ್ಲ ಖರ್ಚುಗಳನ್ನು ಕಲಾವಿದರೆ ತಾವೇ ಮಾಡ್ಕೋಬೇಕು, ಮತ್ತೆ ಪಾತ್ರಧಾರಿಗಳೇ ಮಾಡ್ಕೋಬೇಕು. ಮಾಸ್ಟರ್ಗೆ ಪ್ರಯೋಗಕ್ಕೆ ಏನು ಖರ್ಚಾ ಬರ್ತದೆ ಅವೆಲ್ಲಗಳು ಪಾತ್ರಧಾರಿಗಳು ಎಲ್ಲರೂ ತಗೋಬೇಕು, ಎಲ್ಲ ಅವರು ಹಾಕ್ಯಬೇಕು. ರೊಕ್ಕ ಹಾಕ್ಯಂತಾರೆ ಅವ್ರು, ಮತ್ತೆ ಪಟ್ಟೆ ಹಾಕ್ಯಂತಾರೆ ಎಲ್ಲ ನೋಡಿ, ಒಂದು 15 ಮಂದಿ ಹಾಕ್ಯಂತಾರೆ ಎಲ್ಲರೂ. ಸಣ್ಣ ಪಾಟ ಏನಿದ್ರು ಸಣ್ಣ ಸಿಂಪಲ್ ಇದು ಬಿಡ್ತಾರೆ, ಅದಕ್ಕೆ ದೊಡ್ಡ ಪಾಟ ಇದ್ವಲ್ಲ ತಾವೇ ರೊಕ್ಕ ಹಾಕ್ಯಂತಾರೆ, ಹೆಣ್ಮಕ್ಳಿಗೆ ತಾವು ಹಾಕ್ಯಂತಾರೆ, ಸ್ಟೇಜಿಗೆ ತಾವು ಹಾಕ್ಯಂತಾರೆ, ಮದ್ಲಿ ಮಾಸ್ತರ್ಗೂ ಅವರೇ ಕೊಡ್ತಾರೆ, ನಮಗೇನು ಅವರೇ ಕೊಡ್ತಾರೆ. ಹೇಳಿ ರಂಗಪ್ಪ, ಒಂದು ಈ ಬಯಲಾಟದ ಒಂದು ಹಾಡನ್ನು ಚೆನ್ನಾಗಿ ಹಾಡಲ್ಲ ನಮ್ಮ ಕೇಳುಗರು ಮತ್ತೆ ಕೇಳಲಿ ನಿಮ್ಮ ಧ್ವನಿ. ಪಾಂಡುವಿಜಯದಲ್ಲಿ ಧರ್ಮರಾಯನ ಪಾತ್ರ ಭೀಮ ಅರ್ಜುನರ ಮುಂದೆ ಹೇಳ್ತಾನೆ, ಎಲ್ಲ ಅಲ್ಲಿ ಪಗಡೆ ಆಡಿ ಸೋತು ಬಿಡ್ತಾನ, ಒಂದು ಆ ಸನ್ನಿವೇಶದ. ಏನೆಂದು ಹೇಳಲಿ ಭೀಮ ಪಾತ್ರರೇ, ಏನೆಂದು ಹೇಳಲಿ ಭೀಮ ಪಾತ್ರರೇ, ರಾಯ ಕೌರವಯನ್ನ ಮೋಸದಿಂ ಕರಸಿ, ರಾಯ ಕೌರವಯನ್ನ ಮೋಸದಿಂ ಕರಸಿ, ಜೂಜದೊಳ ಸೋಲಿಸಿ ಮೋಸವ ಮಾಡಿದ, ಜೂಜದೊಳ ಸೋಲಿಸಿ ಮೋಸವ ಮಾಡಿದ. ಏ ತಮ್ಮಗಳೇ, ಹೇಳುವನು ಕೇಳಿರಿ. ಏನೆಂದು ಹೇಳಲಿ ಭೀಮ ಪಾತ್ರರೇ, ಜೂಜಾಡಿ ಬಿಲ್ಲು ಬಾಣ ಎಲ್ಲವನು ಸೋತೆ, ಜೂಜಾಡಿ ಬಿಲ್ಲು ಬಾಣ ಮಾಣದೆಲ್ಲವ ಸೋತೆ, ರಾಣಿ ದ್ರೌಪದಿಯನು ಸೋತೆನು ಮುದದಿ, ರಾಣಿ ದ್ರೌಪದಿಯನು ಸೋತೆನು ಮುದದಿ. ಏನೆಂದು ಹೇಳರೆ ಭೀಮ ಪಾತ್ರರೆ, ಆ ಹೇ ಆಗ್ರಜ, ಆ ಧುರುಳ ಕೌರವನ ಮೋಸದಿಂದ ಮಾಡಿರುವ ಮೋಸದಿಂದ ನನ್ನ ಸಂಪತ್ತಲ್ಲಿ ಅಪಹರಿಸಿರೋನು, ಈ ಕ್ಷಣವೊಂದು ಅಪ್ಪಣೆಯನ್ನು ಕೊಟ್ಟರೆ ಅಲಲಲಲಲಲಲ ಕುರುಕುಲವೆಲ್ಲ ಸದೆ ಬಡಿದು ನಿನ್ನ ಪಾದದಡಿಯಲ್ಲಿ ತಂದು ಅವರ ರುಂಡ ಮುಂಡಗಳನ್ನು ಕಡಿಸುವೆ, ತಡ ಮಾಡದ ಒಂದು ಅಪ್ಪಣೆಯನ್ನು ಕೊಡ ಈ ಆಗ್ರಜ. ಅಹೇ ಭೀಮಸೇನ, ಇದು ಕೋಪಕ್ಕೆ ಸಮಯವಲ್ಲ, ನಿನ್ನ ಕೋಪವನ್ನು ಸೈರಿಸು ಸೈರಿಸು, ಇದುವಲ್ಲದೆ ಮತ್ತೆ ಹೇಳುವನೇ ಕೇಳು. ಏನೆಂದು ಹೇಳಲಿ ಭೀಮ ಪಾತ್ರರೆ, ಏನೆಂದು ಹೇಳಲಿ, ಏನೆಂದು ಹೇಳಲಿ, ಏನೆಂದು ಹೇಳಲಿ ಭೀಮ ಪಾತ್ರರೆ. ರಂಗಪ್ಪ ಅವರೇ, ನಿಮ್ಮ ಧ್ವನಿನೂ ಈಗಲೂ ಕೂಡ ಒಂದು 60 ವರ್ಷ ಆದರೂ ಕೂಡ ಗಾಂಭೀರ್ಯತೆ, ಆ ರಾಗ ಹಂಗೂ ಕೂಡ ಇದೆ. ಇದು ಸನ್ನಿವೇಶ ಒಂದು ದ್ರೌಪದಿಯನ್ನು ಈ ಜೂಜಿನಲ್ಲಿ ಸೋಲುವಂಥ ಒಂದು ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳಿದೆ. ವನವಾಸ ಹೋಗ್ಬೇಕಂತ ಹೇಳ್ತಾರೆ, ಇವ್ರು ಅಪ್ಪಣೆ ಕೂಡ ಅವನ್ನ ಸದೆ ಬಿಡ್ತೀವಿ ಅಂತಾರೆ, ಅದು ಸಮಯ ಅಲ್ಲ, ತಡ್ರಿ ಹಂಗೆ ಮಾಡಬೇಡ್ರಿ ಅಂತೇಳಿ ಅವ್ರ ತಮ್ಮನವ್ರಿಗೆಲ್ಲ ನೀತಿ ಹೇಳಿಕೆ ಅಂತ ಹೋಗ್ತಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಈ ಬಯಲಾಟ ಅಕಾಡೆಮಿ ಅಂತ ಹೇಳಿ ನಾನು ಮಾಡಿದ್ದಾರೆ, ಅದರಲ್ಲಿ ನೀವು ಕೂಡ ಸದಸ್ಯರು ಕೂಡ ಹೌದು. ಏನೇನು ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದೀರಿ ಈ ಅಕಾಡೆಮಿಯಿಂದ? ಅಕಾಡೆಮಿಯಿಂದ ಅವಾಗ ನಾವು ಸದಸ್ಯರಿದ್ದಾಗ ಮಾಡಿದ್ವಿ, ಅಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟೆಲ್ಲ ಗಂಗಾವತಿಯಾಗ ಮಾಡಿದ್ವಿ, ಆಮೇಲೆ ಹುಟ್ಟನೂರಾಗ ಮಾಡಿದ್ವಿ, ಅವರೆಲ್ಲ ಎಲ್ಲೆಲ್ಲಿ ಇದು ಮತ್ತು ಹಾವೇರಿಗೆ ಹೋಗಿ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ವಿ. ಮತ್ತು ನಮ್ಮ ಭಾಗದಲ್ಲೆಲ್ಲ ನಮಗಿನ ಹಿರಿಯ ಕಲಾವಿದರು ಅವರು ಹಿಂದೆ ಉಳ್ಕೊಂಡ್ಬಿಟ್ಟಿದ್ರು, ಅವರು ಮುಂದೆ ಬಂದಿಲ್ಲ, ನಾಟಕಗಳು ಕಲಿಸ್ತಾನೆ ಆಡ್ಸ್ತಾನೆ ತಮ್ಮವ್ರಿಗೆ ಹೋದ್ರಣ್ಣ ಅಂಥವ್ರನ್ನ ಒಬ್ಬರು ಪರಿಚಯ ಮಾಡಿ ರಾಯಚೂರಲ್ಲಿ ಹೂವಿನಹಳ್ಳಿ ಅಂತ ಬರ್ತಾ ಪಕ್ಕದಲ್ಲಿ, ರಾಯಚೂರು ಪಕ್ಕದಲ್ಲಿ ಸಣ್ಣ ಪಾಪಣ್ಣ ಅಂತ, ಅವರಿಗೆಲ್ಲ ಅಕಾಡೆಮಿಲಿದ್ದ ರಾಜ ಪ್ರಶಸ್ತಿ ಕೊಡಿಸಿದ್ರು ನಾವು ಸದಸ್ಯರಿದ್ದ. ಆಮೇಲೆ ಕೊಪ್ಪಳದಲ್ಲಿ ಶಂಕರಪ್ಪ ಮೂರನೇ ಆಳು ಅಂತ, ಅವ್ರಿಗೆ ಬಯಲಾಟ ಅಕಾಡೆಮಿಲಿದ್ದ ರಾಜ ಪ್ರಶಸ್ತಿನ ಅವ್ರು ವಿತರಣೆ ಮಾಡಿಸ್ತೀವಿ ನಾವು. ಈಗ ರಂಗಪ್ಪ ಅವರೀಗ ಈ ಬಯಲಾಟ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಂತೀರು ಅಥವಾ ಹೇಗೆ ಆ ಕಡೆ ನಮ್ಮ ಬೆಂಗಳೂರು ಮೈಸೂರು ಉಡುಪಿ ಮಂಗಳೂರು ಆ ಕಡೆ ಯಕ್ಷಗಾನ ಬರ್ತದೆ, ಏನು ವ್ಯತ್ಯಾಸ ಮತ್ತು ಈ ಕಡೆ ಹೇಗೆ ಜನಪ್ರಿಯತೆ? ಯಕ್ಷಗಾನಕ್ಕೆ ನಮ್ಮ ಬಯಲಾಟಕ್ಕೆ ಭಾಳ ವ್ಯತ್ಯಾಸ ಆಗ್ತದೆ, ಆ ಕಡೆದ ಶೈಲಿ ಅವರಿಗೆ ಮಂದಿಕೆ ಅಂತಂದ್ರೆ ಅದು ನಮಗೆ ಹಿಡಿಸಲ್ರೆ. ಅಲ್ಲಿನ ಜನ ಇನ್ನೂ ಕೂಡ ಯಕ್ಷಗಾನದಲ್ಲಿ ಭಾಳಷ್ಟು ಆಸಕ್ತಿಯನ್ನು ತೋರಿಸ್ತಾರೆ. ಆಸಕ್ತಿ ಸರ್, ಅವರಿಗೆಲ್ಲ ಸಹಕಾರನೂ ಭಾಳ ಆಯ್ತು ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಮಂದಿಗೆ ಏನಿಲ್ಲ, ಪ್ರಯೋಗಗಳನ್ನು ಭಾಳ ಮಾಡ್ತಾರೆ ವಾರಕ್ಕೆ ವೇದಿಕೆಗೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ಇವಾಗ ಪ್ರಸ್ತುತಪಡಿಸ್ತಾರೆ. ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಅವ್ರಿಗೆಲ್ಲ ಸಹಾಯನ ದೊಡ್ಡ ದೊಡ್ಡವ್ರಿಗೆಲ್ಲ ಸಹಾಯ ಮಾಡ್ತಾರೆ ಅದಕ್ಕೆಲ್ಲ. ನಮ್ಮ ಕಡೆ ಅಲ್ಲಿ ಒಳ್ಳೆ MLA MPಗಳು ನಿಂತ್ಕೊಂಡು ಅವರಿಗೆಲ್ಲ ಸಹಾಯ ಮಾಡ್ತಾರೆ, ನಮ್ಮ ಕಡೆ ಇಲ್ಲ. ಕಲಾವಿದರಿಗೆ ಈ ಅಕಾಡೆಮಿಯಿಂದ ಏನಾದರೂ ಸಹಾಯ ಸೌಲಭ್ಯ ಮ್ಯಾಸಾಸನ ಏನಾದರೂ ಸಿಗ್ತಾ ಇದೆಯಾ? ಅಕಾಡೆಮಿ ಕಡೆಯಿಂದ ಏನು ಸಿಕ್ಕಿಲ್ಲ ನಮಗೆ, ಎಷ್ಟೇ ಕಾರ್ಯಕ್ರಮಗಳು ಏನೋ ಕೊಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಅವನ್ನ ಮಾಡ್ಕೊಂತ ಹೊಂಟಿವಿ. ಗೌರವಧನ ಕೊಡ್ತಾರೆ ರೀ, ಮಾಸಾಸನ ತಿಂಗಳ 2,000 ರೂಪಾಯಿ ಕೊಡ್ತಾರೆ, ಅದು ಸರಿ ಕೊಡ್ಬೇಡ್ರಿ ಈಗ ನಿಂತ್ಕೊಂಬಿಟ್ಟು 4 ತಿಂಗಳು 5 ತಿಂಗಳಿಂದ ಬಂದಿಲ್ಲ ನೋಡು. ನೋಡಿ ರಂಗಪ್ಪ ಅವರೇ, ನೀವು ಈ ನಾಟಕ ಬಯಲಾಟ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ದಿರಿ, ಜೊತೆಗೆ ಈ ಭಾಳಷ್ಟು ಪ್ರಯೋಗಗಳನ್ನು ಮಾಡಿದಿರಿ, ಇವು ನಿಮ್ಮ ನಂತರ ಇದು ಪರಂಪರೆ ಹೇಗೆ ಉಳಿಬೇಕಲ್ಲ ಹೇಳ್ತು ನೋಡಿ. ಹೊಸದು ಯುವಕರು ಯಾರು ಇದಕ್ಕೆ ಈ ನಮ್ಮ ಭಾಗದಲ್ಲಿ ಅಂತ ಇನ್ನೂ ಯಾರು ಮಾಸ್ಟರ್ ನಿರ್ದೇಶನ ಮಾಡೋ ಸಜ್ಜಾಗಿಲ್ಲರಿ, ಎಲ್ಲ ಭಾಳ ಮಂದಿ ಇಲ್ಲಿ ಗಬ್ಬೂರು ಅಂತ ಬರ್ತಾರೆ ಅಲ್ಲಿ ದೇವದುರ್ಗ ಅಲ್ಲೇ ಒಂದು 7-8 ಮಂದಿ ಮಾಸ್ಟರ್ ಇದ್ರು, ಅವರೆಲ್ಲ ಅವ್ರಿಗೆ ಹೋಗ್ಬಿಟ್ರು. ಸಿಂಧನೂರಾಗಿದ್ದರು ಅವರು, ಹೋದ್ರು ಯಕ್ಷಲಾಪುರದಾಗ ಒಂದು 7-8 ಮಂದಿ ಇದ್ರು, ಅವರು ಹೋದ್ರು ಇನ್ನೂ ಒಬ್ಬ ಇಬ್ಬರು ಹೋದ್ರು, ಎಲ್ಲ ಹಿಂಗೆ ನಶಿಸಿ ಹೋಗ್ಬಿಟ್ಟೈತೆ ನೋಡ್ರಿ. ಬೆಳೆದಂತ ನನಗೆ ಕಾಣೋದು ನಷ್ಟೈತೆ ನಮಗೆ ಆಯ್ತಾ ಹೆಂಗೈತೆ, ಮತ್ತೆ ನಿಮ್ಮಂಥವ್ರೆಲ್ಲ ವಿದ್ಯಾವಂತರು ಕೂಡಿ ಏನನ್ನ ಅದಕ್ಕೆ ಬೇರೆ ರೂಪ ಮಾಡಿದ್ರೆ ನೀನು ತಯಾರಾಗ್ಬೋದು, ಅದಕ್ಕೆ ಮಾಡ್ಬೇಕು ತರಬೇತಿ ಶಿಬಿರ ಮಾಡಬೇಕು. ಈಗ ಕಲಸಕ್ಕೆಲ್ಲ ಯುವಕರಿಗೆ ಕಲಸಕ್ಕೆ ಮಾಡ್ಬೇಕ್ರೆ, ಕಲಿಸಿದ್ವಿ ನಾವು ಅಂತಲ್ಲಿ ಇಲ್ಲಿ ಒಂದ್ಸಲ ಗುರು ಶಿಷ್ಯ ಪರಂಪರೆ ಕೊಟ್ಟಿದ್ದೆ ನಮಗೆ, ಹೋದಷ್ಟು ತರಬೇತಿ ಕೊಟ್ಟು ಒಂದು 9 ಜನಕ್ಕೆ ತರಬೇತಿ ಕೊಟ್ಟಿನಿ ನಾನು ಗುರು ಶಿಷ್ಯ ಪರಂಪರೆ 2-3 ತಿಂಗಳು ತಂಗ ತೊತೆ ಅವು ಮತ್ತು ತಯಾರಾದವರು ಶಾಲೆಗೆ ಪಾಲಿಗೆ ಶಾಲೆ ಹುಡುಗರು ಕಲಿಸಿದ್ವಿ ಮತ್ತು ಅಭ್ಯಾಸಕ್ಕೆ ಹೋಗ್ಬಿಟ್ಟು ಅವು ಅಂತ ಇದಕ್ಕೆ ಬರ್ಬೇಕಂತ ಹೇಳಬೇಕು. ಟಿವಿ ಮೊಬೈಲ್ಗಳು ಬಂದು ಇತ್ತೀಚೆಗೆ ಈ ಎಲ್ಲ ಸಿನಿಮಾಗಳು ಬಂದು ಈ ಬಯಲಾಟಗಳನ್ನು ಒಂದು ನೋಡುವಂಥದ್ದು ಪ್ರೋತ್ಸಾಹ ಕಡಿಮೆ ಆಗಿದೆ. ಕಡಿಮೆ ಆಗಿದೆ ರೀ, ಕುಣೆ ಅಂತಂದ್ರೆ ನಾಚ್ಕೊಂತವ್ರೆ ಕುಣೆಂಗಲ್ಲ, ಕುಣ್ಯಕ್ಕೆ ಒಲ್ಲೆ ಅಂತವ ಅದೇಗಳು ಭಾಷೆಗಳನ್ನು ಕುಣ್ಯಾರು ಊರುಪ್ಪು ಕಡಿಮೆ ಆಗ್ಬಿಡುತ್ತೆ ಅಷ್ಟೇ, ಒಂದು ಬಯಲಾಟ ಆಡ್ಬೇಕಂಬದಿಲ್ಲ, ನಗ್ತಾರೆ ದೊಡ್ಡ ಆಟ ಕುಣಿದ್ರೆ ನಗ್ತಾರೆ ದಡ್ಡು ಅಂತಾರೆ, ಅಂದ್ರೆ ತಾಕತ್ತಿದ್ದನೇ ಮಾಡ್ಬೇಕು, ಅದಕ್ಕೆ ಶಕ್ತಿ ಬೇಕು, ಒಂಚೂರು ಶಕ್ತಿನೇ ಬೇಕು ರೀ, ಭಾವಶಕ್ತಿ ಬೇಕು ಅದಕ್ಕೆ, ಎಲ್ಲ ಕುಣಿಬೇಕಲ್ಲ ಸ್ಟೇಜ್ ಮೇಲೆ ಕುಣಿಬೇಕು, ಮತ್ತು ಸಡಿಜಕ್ಕೆ ಮಾತುಗಳು ಹೇಳ್ಬೇಕು ರೀ, ಸ್ವಾಮಾನ್ಗಳೆಲ್ಲ ಕಟ್ಕೋಬೇಕು, ಎಲ್ಲ ಭಾಳ ಕಷ್ಟಕರ ಕೆಲಸ ಐತೆ ಅದು. ಸ್ವಾಮಾನ್ಗಳು ಅಂತಂದ್ರೆ ಅದನ್ನು ಭಾರ ಇರ್ತಾವ ಭಾರತ ಭಾರತ ಭಾರತ ಮನೆ ಎಲ್ಲ ಕಟ್ಬೇಕು ಅವನ್ನ ಅಂತ ಒದ್ರೆ ಹೀಟ್ ಅಲ್ಲೇನು ಪ್ಯಾನ್ ಇರ್ತೈತೆ ರೀ, ಭಾಳ ತ್ರಾಸ ಆಗ್ತದೆ, ಎಲ್ಲ ಗಂಟಲೆಲ್ಲ ಒಣಗೋತೈತಿ, ಕಿರೀಟ ಕಿರೀಟ ಬಟ್ಟೆಗಳೆಲ್ಲ ಕುದಿ ಜಾಸ್ತಿ ಆಗ್ಬಿಟ್ರೆ ಜಾಸ್ತಿ ಆಗ್ಬಿಟ್ಟಿರ್ತು. ಇವಾಗೆಲ್ಲ ಕುಂತೀವಿ ಇಷ್ಟು ಕುದಿ ಆಗ್ತಾರೆ, ಮತ್ತೆ ಅವೆಲ್ಲ ಕೋಟು ಗೀಟ ಹಾಕಿದಾಗ ಭಾಳ ಕಷ್ಟ ಅನಿಸೈತೆ, ಆದರೆ ಆ ವ್ಯಕ್ತಿಗೆ ಹಂಗೆ ಕುಣ್ತಾರೆ. ಮತ್ತೆ ಸಾಮಾಜಿಕ ನಾಟಕಗಳು ಏನಾದ್ರು ಕಲಿಸಿಲ್ಲ ನೀವು? ಸಾಮಾಜಿಕ ನಾಟಕ ಕಲ್ತೀರಿ, ಸಾಮಾಜಿಕ ನಮಗೆ ಹಿಡಿಸಲ್ಲ ಅವ್ನು ನೋಡಕ್ಕೆ ಸಮಯ ಹೋಗಲ್ಲ ಅವನು, ಅದೇನೈತಾನ ಭಾಳ ಕಡಿಮೆ ಅದ್ರ ಮೇಲೆ ಅಪೇಕ್ಷೆ ನಮಗೆ. ಪೌರಾಣಿಕ ನೋಡ್ತೀವಿ, ಪೌರಾಣಿಕ ನೋಡ್ತೀವಿ, ಐತಿಹಾಸಿಕ ನೋಡ್ತೀವಿ, ಬಯಲಾಟ ನೋಡ್ತೀವಿ. ಇನ್ನೊಂದು ರತಿ ಕಲ್ಯಾಣದನ್ನ ಹೇಳಿದ್ರಲ್ಲ, ಅದೊಂಚೂರು ಏನಾದರೂ ಡೈಲಾಗು? ರತಿ ಕಲ್ಯಾಣ ಅಲ್ಲಿ ಕೃಷ್ಣ ಮನ್ಮಥನಿಗೆ 8 ದಿವಸದಲ್ಲಿ ಲಗ್ನ ಮಾಡ್ತಂತೇಳಿ ಮಾತು ಕೊಟ್ಟು ಬಿಡ್ತಾನೆ ರುಕ್ಮಿಣಿಗೆ, ಕನ್ಯೆ ಸಿಗೋದಿಲ್ಲ. ಅವು ದ್ರೌಪದಿ ಅನಿಸ್ತಾನೆ ರೀ, ದ್ರೌಪದಿ ಬಂದು ಅವನು ಆ ಥರ ಹೇಳಿ ಇನ್ನೇನು ಚಿಂತೆ ಮಾಡಿ ಕನ್ಯೆ ನಿಶ್ಚಯ ಮಾಡಿಬಾರ್ದು ಅಂತೇಳಿ ಓದ್ತಾಳೆ ಕಮಲಾವತಿ ಅಂತ, ಕಮಲಾವತಿಗೆ ಬರ್ತಾಳೆ ಅದಕ್ಕೆ, ಅಲ್ಲಿ ಕಮಲರಾಜನ ಕೇಳ್ಕೊಂತಾಳೆ ಕೊಡೋಂತ. ಅವಲ್ಲೇ ಸ್ವಲ್ಪ ಉರುಸೆ ನಡೀತೈತೆ, ಅವ್ರು ಪಾಂಡವರು ನೀನು ಅಂತಾರೆ ಅಂದಿ ಕೊಡೋಲ್ಲ ನಿನಗೆ ಅಂತೇಳಿ ಅವ್ನು ಕೃಷ್ಣ ಕಳ್ಕೊಟ್ಟು ಕೊಡೋಲ್ಲ ಅಂತ ಹೇಳ್ತಾನೆ. ಅಲ್ಲೇ ಸ್ವಲ್ಪ ಪದ ನಡೀತೈತೆ, ಅಲ್ಲೊಂದು ಪದ ಹಾಡ್ತಾಳೆ, ನೀನು ಯಾರಂತ ಕೇಳ್ತಾನ ಹೇಳ್ತಾಳೆ ಅವಾಗ, ಪಡವೆ ಪಾ ಕೇಳನ್ನ ದೃಢವಾಕ್ಯವ ಕೊಡು ಪ್ರೀತಿಲೆ ನಿಜವ ಪಡವೆ ಪಾ ಕೇಳನ್ನ ದೃಢವಾಕ್ಯವ ಕೊಡು ಪ್ರೀತಿಲೆ ನಿಜವ ಹೇ ಕಮಲೇಂದ್ರ ಹೇಳುವನು ಕೇಳು ಪಾಂಡವರ ಸತಿ ನಾನೋ ಪುಂಡಾರಿಕಾಖ್ಯಾನ ಪಾಂಡವರ ಸತಿ ನಾನೋ ಪುಂಡಾರಿ ಕ್ಷಣ ಮಾರ ಮನ್ಮತನಿಗೆ ಮಾರ ಮನ್ಮತನಿಗೆ ಕನ್ಯಾ ಕೇಳಲು ಬಂದೆ ಆ ಪಡವೀಪ ಕೇಳನ್ನ ದೃಢವಾಕ್ಯವ ಕೊಡು ಪ್ರೀತಿಲೇ ನಿಜವ ಮತ್ತೆ ಎಣ್ಣೆ ಕಾಲು ಪಡವೀಪ ಕೇಳನ್ನ ಪಡವೀಪ ಕೇಳನ್ನ ದೃಢವಾಕ್ಯವ ಕೊಡು ಪ್ರೀತಿಲೇ ನಿಜವ ಜಿಗಿತತ್ತಣ ಕಡು ಪ್ರೀತಿಲೇ ನಿಜವ ಭಾಳ ಚೆನ್ನಾಗಿ ಹೇಳಿದ್ರಿ. ಈ ಸಾಹಿತ್ಯ ಬಯಲಾಟಗಳು ಹಳೆಗನ್ನಡದಲ್ಲಿ ಇರ್ತಿತ್ತು, ಈಗ ಹೊಸಗನ್ನಡದಲ್ಲಿ ಪುಸ್ತಕಗಳು ಬಂದಿದಾವ? ಇವಾಗ ಮತ್ತೆ ರಚನೆ ಮಾಡ್ರಿ, ಅವನ್ನೇ ಪ್ರಿಂಟ್ ಮಾಡ್ರಿ ಬುಕ್ಗಳು, ಹೊಸವೇನು ಬರ್ದಿಲ್ಲ. ಹಳೆಗನ್ನಡದಲ್ಲಿ ಓದೋದು ಹೇಳೋದು ಭಾಳ ಕಷ್ಟ ಆಗ್ಬಿಡ್ತದೆ, ಯಾಕಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅರ್ಥ ಆಗಂಗೆ ಹೇಳ್ಬೇಕು. ಇವಾಗ ಎರಡು ಮೂರು ನಾಲ್ಕು ವರ್ಷದಿಂದ ಮೊದಲೊಂದು ಇಂದ್ರಜಿತ್ ಕಾಳಗ ಅಂತೇಳಿ ಆಗಿತ್ತು, ಮೊದಲೊಂದು ದೇವಿಕತೆ ಅಂತ ಪ್ರಿಂಟ್ ಆಗಿತ್ತು ರೀ. ಇತ್ತೀಚೆಗೆಲ್ಲ ಗಿರಿಜೆ ಕಲ್ಯಾಣ ಆಗ್ಯವ, ಹೈರವಣ ಮೈರವಣ ಆಗಿತ್ತೆ, ಇಂದ್ರಜಿತ್ ಕಾಳಗ ಆಗಿತ್ತು ರೀ. ಕೆಲವು ಈಗ ಪ್ರಿಂಟ್ ಮಾಡ್ಕೋಚಾರ ಕನ್ನಡದಲ್ಲಿ, ಪ್ರಿಂಟ್ ಮಾಡ್ಕೋ ಕನ್ನಡದಲ್ಲಿ ಪ್ರಿಂಟ್ ಮಾಡ್ಕೋಚಾರ ಅದು ಅವ್ರು ಇಲಾಖೆಯವ್ರು ಮಾಡ್ಕೋಚಾರ ನೋಡ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವ್ರು ಮಾಡ್ಕೋ ಅಕಾಡೆಮಿ ಎಮ್ ಕಲ್ಯಾಶ ಬಯಲಾಟ ಅಕಾಡೆಮಿಲಿದ್ದು ಆಗ್ಯವ್ರು. ಒಳ್ಳೆಯದು ರಂಗಪ್ಪ ಅವರೇ, ಬಯಲಾಟದ ಸದಸ್ಯರಾಗಿ ಕೃಷಿಕರಾಗಿ ಸಾಕಷ್ಟು 80-90 ಪ್ರಯೋಗಗಳನ್ನು ಗ್ರಾಮೀಣ ಭಾಗದಲ್ಲಿ ಮಾಡಿಸಿದ್ದೀರಿ, ಇನ್ನೂ ಮಾಡಕತ್ತೀರಿ, ಇನ್ನಷ್ಟು ಭಾಳ ಆಸಕ್ತಿ ಇದೆ ನಿಮಗೆ, ಇದೊಂದು ಖುಷಿ ಕೊಟ್ಟದ ನಿಮಗೆ, ಸಾರ್ಥಕತೆ ಅನಿಸಿದೆಯಾ? ಭಾಳ ಕಷ್ಟ ಐತೆ ರೀ, ಅದು ಕಷ್ಟದ ಕಡೆಗೆ ನಾವು ಒಳ್ಳೆ ಒಳ್ಳೆಯ ಇದು ಇದ್ರ ಕಡೆಗೆ ಮಕ್ಕ ಆಗ್ಬಿಟ್ಟಿವಿ, ಆದ್ರೆ ನೋಡಿಲ್ಲ ಅವು ಮನೆಗೆ ಬಾಬು ಸಣ್ಣರಿದ್ದಾಗ ಭಾಳ ಬಡಿಸ್ಕೊಂಡ್ರಿ ನೀವು, ಇದು ಹೆಂಗೆ ಮಾಡ್ತೀವಿ ಹೊಲಕ್ಕೆ ನಡಿ ಅಂತೇಳಿ ಹೇಳಿರ್ತಾರೆ ನಮಗೆ. ಅವ್ರೇನು ಮಾಡ್ಯಾರ ಮನೆಗೆ ಆಡಿ ಸಾಕಂತಾರೆ, ಅವ್ರು ಇಗ್ಗು ಪಡ್ತಿದ್ರು ಮನೆಗೆ ನಮಗೆ, ದುಡ್ಡೇನು ಹೋಗ್ತಾನಲ್ಲಪ್ಪ ಅಂತ ಬೇಜಾರು ಪಡ್ಕೊತಿದ್ದಿಲ್ಲ ಪಡ್ತಿಲ್ಲ, ಆಡ್ತಾನಲ್ಲ ಅಂತ ಇಗ್ಗಿತ್ತು ನಮ್ಗೆ ಅಣ್ಣತಂಬರಿಗೆ ಎಲ್ಲರಿಗೆ, ಅವ್ರು ಮಾಡ್ತಿರ್ದಾಗ ನಾವು ತಿಳಿಯೋಣ ಅವ್ರು ಯಾಕೆ ಓದಪ್ಪ ಅಂತ ಅಂದಿಲ್ಲ, ಆಡ್ಲ ಅಂತ ಬಿಟ್ಟಾರ ನಮ್ಮ ಎಲ್ಲಕ್ಕಾರ ಅಷ್ಟು ಆಡ್ದಿಲ್ಲ, ಸಹಾಯ ಮಾಡ್ರ ನಮಗಿನ್ನು ಬೇರೆ ಬೇರೆ ಸ್ವಲ್ಪ ದೋಸ್ತರು ಭಾಳ ಎಲ್ಲ ಭಾಳ ಕಷ್ಟ ಕಷ್ಟ ಒಂದೊತ್ತಲ್ಲಿ ಭಾಳ ಬಂದವ್ರು ನಮಗೆ, ಆದ್ರೆ ಮತ್ತೆ ಅದನ್ನ ಲೆಕ್ಸ್ ಹಂಗ ಹೋಗಿವಿ ಹಂಗಾರೆ ಆಡ್ಸ್ಕೊಂಡು ಹೋಗ್ಯಾರ. ಎಷ್ಟು ಕಷ್ಟ ಬಂದ್ರು ಕೂಡ ಈ ಬಯಲಾಟವನ್ನು ಮಾಡಿಸೋದು ಕಲಿಸೋದು ನೀವು ಬಿಟ್ಟಿಲ್ಲ? ಬಿಟ್ಟಿಲ್ಲ ಬಿಟ್ಟಿಲ್ಲ ರೀ ಬಿಟ್ಟಿಲ್ಲ. ಮನೆಗಾದ್ರೆ ನಮ್ಮ ಹೆಣ್ಮಕ್ಳಾದ್ರೆ ಅವರು ನಮ್ಗೆ ಯಾಕೆ ಓದ್ತಿ ಬಾಕೋತಿ ಅಂತ ಅಡ್ಡೆ ಬಂದಿಲ್ಲ, ತಮ್ಮ ತಿಪ್ಪು ಲಾಭ ಮಾಡ್ಕೊಂಡ್ರೆ ನಮ್ಮ ತಿಪ್ಪು ಲಾಭ ಮಾಡ್ಕೊಂಬಿಟ್ಟಿವಿ. ನಾವು ಇದು ಏಕಲವ್ಯ ಯಕ್ಷಗಾನ ದೊಡ್ಡ ಆಟ ಅಂತೇಳಿ ಸಂಘ ಮಾಡಿರಿ, ಮಗ ತೊಂಬತ್ತಾಯಿ ನಮ್ಮ ಅಣ್ಣ ಎಲ್ಲ ಸಂಘ ಮಾಡಿ ಎಲ್ಲೇನು ಕರೆದಲ್ಲೆಲ್ಲ ಹೋಗಿ ಪಾತ್ರ ಮಾಡಿ ಹಾಡಿಬಾರ್ದು ಸಂಸ್ಥೆನ, ಮತ್ತು ಇವರೊಂದು ಇಲಾಖೆ ಪರಕ್ಕೆ ನಮಗೆ ಕಾರ್ಯಕ್ರಮ ಕೊಡ್ತಾರೆ ಹಂಗೆ ಹಿಂಗೆ ನಡೆದೈತಿ. ಅದಕ್ಕೆ ಎಲ್ಲರಿಗೂ ಸಹಾಯ ಮಾಡಬೇಕು. ಇನ್ನೊಂದು ಏನಂದ್ರೆ ಹುಡುಗರಿಗೆ ಮಾಸ್ಟರ್ ಜನರನ್ನ ಹುಡುಗರಿಗೆ ತರಬೇತಿ ಕೊಡೋಕೆ ಮಾಡ್ಬೇಕು ರೀ. ಈಗ ಅವರೇ ರೊಕ್ಕ ಖರ್ಚು ಮಾಡಿ ಕಟ್ಬೇಕಂದ್ರೆ ಕಟ್ಟಿಲ್ರೆ ಫ್ರೀ ಹಂಗೆ ಕಲ್ಸಂಗೆ ಮಾಡ್ಬೇಕು. ಮಾಸ್ಟರ್ಗೆ ಏನು ಪಗಾರಕ್ಕೆ ಏನೋ ಸ್ವಲ್ಪ ಮಾತಾಡಿ ನಮ್ಮ ಕೈಗೆ ಒಬ್ಬರು ಯಾರನ್ನ ಸ್ವಲ್ಪ ಇನ್ನೊಬ್ಬರನ್ನ ಸಹಾಯಕರನ್ನು ಮಾಡಿ ಮಾಡಿದ್ರೆ ಮತ್ತೆ ನಡೀತೇವೆ, ಆದರೂ ಕಡಿಮೆ ಹುಡುಗರು ಬರೋಲ್ಲ ಇತ್ತಾಗ. ಒಳ್ಳೆಯದು ರಂಗಪ್ಪ ತಡ್ಕಲವರೇ, ಬಯಲಾಟದಲ್ಲಿ ಸಾಕಷ್ಟು ಅನುಭವ ಇದೆ, ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಗ್ರಾಮೀಣ ಭಾಗದಲ್ಲಿ ಕಲೆಗಳನ್ನು ಉಳಿಸ್ಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡಿದಿರಿ, ಜೊತೆಗೆ ಕೃಷಿಯನ್ನು ಕೂಡ ತಾವು ಮಾಡ್ಕೊಂತ ಬಂದಿರಿ. ಈ ಕಲೆ ಒಂದು ಸಾಮರಸ್ಯ ಬೆಳಿಬೇಕಪ್ಪ ಅಂತಂದರೆ ಗ್ರಾಮೀಣ ಕಲೆಗಳು ಉಳಿಬೇಕು ಬೆಳಿಬೇಕು, ತಮ್ಮಂಥ ಹಿರಿಯರು ಇದಕ್ಕೆ ಮಾರ್ಗದರ್ಶನವನ್ನು ಕೊಡಬೇಕು. ನಮ್ಮ ಯುವಕರಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಇಂತಹ ಒಂದು ಬಯಲಾಟ ಅಕಾಡೆಮಿಗೆ ಇಂತಹ ಪ್ರಯೋಗಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೊಡಸ್ಕೋಬೇಕು. ಇಂತಹ ಕಲಾ ಪರಂಪರೆ ನಮ್ಮಲ್ಲಿ ಸೊಡಗು ಉಳಿಬೇಕಪ್ಪ ಅಂತಂದರೆ ಇಂತಹ ಕಲೆಗಳು ನಮಗೆ ಬೇಕಾಗ್ತದೆ. ನಿಮ್ಮ ಕೆಲವು ಕೃಷಿ ಅನುಭವಗಳು, ಹಾಗೆಯೇ ನಿಮ್ಮ ಬಯಲಾಟದ ಒಂದು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರಿ. ನಿಮಗೆ ಮತ್ತಷ್ಟು ಪ್ರಯೋಗಗಳನ್ನು ಮಾಡಲಿಕ್ಕೆ ಆ ದೇವರು ಶಕ್ತಿ ಕೊಡಲಿ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ರಂಗಪ್ಪರೇ ತಮಗೆ ಧನ್ಯವಾದಗಳು, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ರಂಗಪ್ಪ ಮಾಸ್ಟರ್ ಅವರ ಕೃಷಿ ಹಾಗೂ ಬಯಲಾಟದ ಅನುಭವಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान, अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार.

0.6 ಗ್ರಾಂ ಸ್ಟೆಪ್ಟೊಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ ಸಿಒಸಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟಿಗೆ ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಟ್ಯೂಬಿಕೊನೋಜಲ್ 0.5 ಮಿಲಿಲೀಟರ್ 0.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಸಿಂಪರಣೆ ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮೆಣಸಿನಕಾಯಿ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಸಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು ಅಥವಾ 0.3 ಗ್ರಾಂ ಡಿನೋಟೋಫುರಾನ್ 20 SG ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಅಥವಾ 1.7 ಮಿಲಿಲೀಟರ್ ಡಿಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟ್ 75 SPಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಮೆಣಸಿನಕಾಯಿಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬೋರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನೂಲುರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹೈನುಗಾರಿಕೆಯನ್ನು ಮಾಡುತ್ತಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿ ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆಗೆ ಇದು ಸಹಕಾರಿಯಾಗ್ತದೆ. ಹಾಲಿನ ಇಳುವರಿಯನ್ನು ಕೂಡ ಹೆಚ್ಚಿಸಬಹುದು. ಸತತವಾಗಿ ಮಳೆ ಬೀಳುತ್ತಿರುವಂತಹ ಸಂದರ್ಭದಲ್ಲಿ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡಿಕೊಳ್ಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮತ್ತೆ ನಾಳೆ ಭೇಟಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಮಣಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನ ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800-420-2233. ಈಗ ಕೇಳಿ ರೈತ ಬಾಂಧವರೇ, ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಹಾಗೂ ರಾಯಚೂರು ತಾಲೂಕುಗಳ ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಘೂಂಗ್ರಿ ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 3,399 ಗರಿಷ್ಠ 5,309 ರೂಪಾಯಿಗಳವರೆಗೆ ಈರುಳ್ಳಿ 455-2,800 ರೂಪಾಯಿಗಳು ಸೋನಾ ಮಸೂರಿ ಭತ್ತ 1,349-1,729 ರೂಪಾಯಿಗಳವರೆಗೆ ಸೂರ್ಯಪಾನ ಸೂರ್ಯಕಾಂತಿ 4,800 ರೂಪಾಯಿಗಳಿಂದ 6,150 ರೂಪಾಯಿಗಳವರೆಗೆ ಕೆಂಪು ತೊಗರಿ 4,200 ರೂಪಾಯಿಗಳಿಂದ 6,226 ರೂಪಾಯಿಗಳು ಇದು ರಾಯಚೂರು ತಾಲೂಕಿನ ಪೇಟೆ ಧಾರಣಿ. ಈಗ ಲಿಂಗಸ್ಕೂರು ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ ಕ್ವಿಂಟಾಲ್ಗೆ 1,450-1,820 ರೂಪಾಯಿಗಳು ಸೂರ್ಯಪಾನ ಸೂರ್ಯಕಾಂತಿ 6,000-6,280 ರೂಪಾಯಿಗಳು ಇದುವರೆಗೂ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಮತ್ತು ರಾಯಚೂರು ತಾಲೂಕುಗಳ ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಕೇಳಿದ್ರಿ. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಲಕ್ಷ್ಮವ್ವ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಸುರಿಗೆಯ ಸುತ್ತೂರ ಅಣ್ಣ, ಸುತ್ತಮುತ್ತ ಇರೋರ ಅಣ್ಣ, ಸುಲಿಗೆಯ ಸುತ್ತೂರ ಅಣ್ಣ, ಸುತ್ತಮುತ್ತ ಇರೋರ ಅಣ್ಣ, ನಾವು ಚಂದದಿಂದೇಳೆವು ತೆಗಾದೇವೋ ಸುಲಗಿಯೋ ಬನವೇರ ನಾವು ಚಂದದಿಂದೇಳೆವು ತೆಗಾದೇವೋ ಸುಲಗಿಯೋ ಬನವೇರ ಎಣ್ಣರ ಚಿಣ ಕಲೇಕ್ಕೆ ಮಲಗಿ ಸುಲಾಯವೋ ಹಣ್ಣ ಚೇತ್ರಿಗೆ ತರಾಲೋಡೋ ಸುಲಗಿಯೋ ಬನವೇರ ಅಹಣ್ಣ ಚೇತ್ರ